ಒಂದು ನಿರೀಕ್ಷೆ ಇಟ್ಕೊಂಡು ಕೂತಿದ್ವಿ. ಬಹಳಷ್ಟು ಜನರಿಗೆ ಮಳೆ ಬೇಕಾಗಿತ್ತು, ಬಾಡಿ ಹೋಗ್ತಾ ಇದ್ದಾವ ಬೆಳೆಗಳು ಅನ್ನುವಂತಹ ಒಂದು ಆತಂಕದ ನಡುವೆ ಮಳೆ ನಿರೀಕ್ಷೆ ಏನು ನಮಗ ಸ್ವಲ್ಪ ಖುಷಿ ತಂದಿತ್ತು. ಆದರೂ ಕೂಡ ಏನು ವಾತಾವರಣದ ಬಗ್ಗೆ ಬಹಳಷ್ಟು ಸಂದರ್ಭದೊಳಗ ನೋಡ್ತಾ ಇದೀವಿ, ಏರುಪೇರು ಆಗುವಂತದನ್ನ ನೋಡ್ತಾ ಇದೀವಿ. ಹಿಂಗಾಗಿ ನಾವು ಯಾವುದನ್ನ ನಿರೀಕ್ಷೆ ಮಾಡಿದ್ವಿ ಆ ಪ್ರಕಾರ ಬಹುಶಃ ವಾತಾವರಣ ಸ್ಪಂದಿಸಲಿಲ್ಲ ಅನ್ನುವಂಥದ್ದು ಇಲ್ಲಿ ನಮ್ಮ ನಿಮ್ಮ ಎಲ್ಲರ ಗಮನದೊಳಗ ಅದ. ಮೊದಲಿನ ಮೂರು ದಿವಸಗಳು ಏನು ಒಣ ವಾತಾವರಣ ಇತ್ತು, ಅದು ಬರೋಬ್ಬರಿ ಆಯ್ತು. ಆ ನಂತರ ಸ್ವಲ್ಪ ಚದುರಿದಂತಹ ಮಳೆಗಳು ಆಗುವಂತಹ ಸಾಧ್ಯತೆಗಳು ಇದ್ದು, ಆದ್ರೆ ಅದಕ್ಕೆ ತಕ್ಕಂಗ ಮಳೆ ಆಗಲಿಲ್ಲ. ಇನ್ನೂ ಕೂಡ ತಾವು ಮಳೆಯ ನಿರೀಕ್ಷೆ ಒಳಗ ಇದ್ದೀರಿ ಅನ್ನುವಂತಹ ಮಾತು. ಈಗ ಈ ವಾರ ಮಳೆ ಬಂದ್ರೆ ಬಹಳಷ್ಟು ಒಳ್ಳೇದಾಗ್ತದ ಅನ್ನುವಂತಹ ಒಂದು ನಿರೀಕ್ಷೆ ಕೂಡ ತಮ್ಮಲ್ಲಿ ಇರಬಹುದು ಅಂತ ಹೇಳಿ ನಾನು ತಿಳ್ಕೊತೀನಿ. ಯಾಕಪ್ಪ ಅಂತಂದ್ರೆ ಕೆಲವೊಂದು ಬೆಳೆಗಳು ಮಳೆ ಬರಲಿಲ್ಲ ಅಂತಂದ್ರೆ ಜಲ್ದಿ ಒಣಗಿ ಹೋಗುವಂತಹ ಒಂದು ಸಾಧ್ಯತೆಗಳಿರ್ತಾವ. ತೊಗರಿ ಬಗ್ಗೆ ಹೇಳಬೇಕು ಅಂತಂದ್ರೆ ವಿಶೇಷವಾಗಿ ತೊಗರಿಗೆ ಒಂದು ಗುಣ ಅದ ಏನಪ್ಪಾ ಅಂತಂದ್ರ, ಸ್ವಲ್ಪ ದಿವಸ ಒಣ ವಾತಾವರಣ ಇದ್ರೆ ಸಹಿತ ಅದು ತಡ್ಕೊಳ್ಳುವಂತಹ ಒಂದು ಶಕ್ತಿ ಅದಕ್ಕದ. ಯಾವಾಗ ನೀರು ಸಿಗ್ತದ, ಯಾವಾಗ ಹಸಿ ಆಗ್ತದ, ಅವಾಗ ಮತ್ತ ಅದು ಚಿಗರಿ ಬೆಳೆಯುವುದಕ್ಕ ಅದಕ್ಕ ಒಂದು ಸಾಮರ್ಥ್ಯ ಅದ. ಹಿಂಗಾಗಿ ಇದನ್ನ ನಾವ್ ಏನಂತೀವಿ ಅಂತಂದ್ರ ಇಲಾಸ್ಟಿಕ್ ಕ್ರಾಪ್ ಅಂತ ಹೇಳಿ ಕರಿತೀವಿ. ಇಲಾಸ್ಟಿಕ್ ನೋಡಿರಲ್ಲ, ಇಲಾಸ್ಟಿಕ್ ಹೆಂಗ್ ಜಗ್ಗಿ ಬಿಟ್ಟು ಕೂಡಲೇ ಮತ್ತ ಮೊದಲಿನ ರೂಪಕ್ಕೆ ಬರ್ತದ. ಹಂಗ ತೊಗರಿ ಯಾವಾಗ ತನ್ನ ಒಂದು ಸನ್ನಿವೇಶದೊಳಗೆ ಬದಲಾವಣೆ ಆಗ್ತದ, ಆ ಬದಲಾವಣೆಗಳಿಗೆ ತಕ್ಕಂಗ ಬೆಳೆಯುವಂತಹ ಒಂದು ಸಾಮರ್ಥ್ಯ ತೊಗರಿ ಬೆಳೆಗೆ ಅದ. ಮತ್ತ ಈ ವಾರ ಮಳೆ ಆಗ್ಲಿ ಅಂತ ಹೇಳಿ ನಾವು ಕೂಡ ಹಾರೈಸ್ತಾ ಇದ್ದೀವಿ. ಆತ್ಮೀಯರೇ, ನಮಗ ಇಂಥ ಒಂದು ಏರುಪೇರು ಏನು ವಾತಾವರಣದೊಳಗ ಆಗ್ತಾ ಇದೆ, ಇದಕ್ಕೆ ಮೂಲ ಕಾರಣ ಅಂತೂ ತಮಗ ಗೊತ್ತೇ ಇದೆ. ಜಾಗತಿಕ ತಾಪಮಾನ ಏರ್ತಾ ಇದೆ, ಅದರಿಂದ ಬಹಳಷ್ಟು ಸಮಸ್ಯೆಗಳು ಉದ್ಭವ ಆಗ್ತಾ ಇದೆ ಅನ್ನುವಂತಹ ಮಾತು ನಮ್ಮ ಎಲ್ಲರ ಗಮನದೊಳಗೂ ಅದ. ಗಮನಕ್ಕೆ ತಕ್ಕಂಗೆ ಸರ್ಕಾರಗಳು ಕೂಡ ಕೆಲಸ ಮಾಡ್ತಾ ಇದ್ದಾವೆ. ವಿಶ್ವಸಂಸ್ಥೆ ಈ ಒಂದು ಕಾಳಜಿಯನ್ನ ಮೆರೆದು ಎಲ್ಲಾ ದೇಶಗಳಿಗೆ ಕರೆ ಕೊಟ್ಟು ಈ ತಾಪಮಾನ ಏರಿಕೆಯನ್ನ ನಾವು ಏನಾದರೂ ಮಾಡಿ ಕಡಿಮೆ ಮಾಡಬೇಕು ಅನ್ನುವಂತಹ ಒಂದು ಗುರಿ ಇಟ್ಟುಕೊಂಡು ಕೆಲಸ ಕೂಡ ಮಾಡ್ತಾ ಇದೆ. ಅದಕ್ಕೆ ತಕ್ಕಂಗ ಎಲ್ಲಾ ರಾಷ್ಟ್ರಗಳು ಕಾಳಜಿಯನ್ನ ವ್ಯಕ್ತ ಮಾಡಿ ಕ್ರಿಯಾ ಯೋಜನೆಗಳನ್ನ ಮಾಡ್ತಾ ಇದ್ದಾವೆ. ಮುಂದಿನ ವರ್ಷಗಳಲ್ಲಿ ನಾವು ಏನ್ ಮಾಡಬೇಕು, ಮತ್ತೆ ವಾತಾವರಣದೊಳಗಿರುವಂತಹ ಹಸಿರು ಮನೆ ಅನಿಲಗಳು ಏನದಾವ, ಇಂಥ ಅನಿಲಗಳ ಉತ್ಸರ್ಜನೆಯನ್ನ ಕಡಿಮೆ ಮಾಡಬೇಕು ಅನ್ನುವಂಥ ನಿಟ್ಟಿನೊಳಗ ತಮ್ಮದೇ ಆದಂತಹ ಕ್ರಿಯಾ ಯೋಜನೆಗಳನ್ನ ಹಾಕೊಂಡಿದ್ದಾವ. ಅಂಥ ಯೋಜನೆ ಭಾರತಕ್ಕ ಸಹಿತ ಅದ. ಭಾರತ ಕೂಡ ಸಾಕಷ್ಟು ಯೋಜನೆಗಳನ್ನ ಹಾಕೊಂಡು, ಯಾಕಂತಂದ್ರ ಭಾರತಕ್ಕೆ ವಿಶೇಷವಾದಂತಹ ಒಂದು ಜವಾಬ್ದಾರಿ ಅದ. ಅಭಿವೃದ್ಧಿ ಹೊಂದ್ತಾ ಇರುವಂತಹ ದೇಶ, ಈ ದೇಶದೊಳಗ ಸಾಕಷ್ಟು ಉದ್ಯಮಗಳು ಇವತ್ತಿನ ದಿವಸ ಅದಾವ, ಮುಂದಿನ ದಿವಸಗಳಲ್ಲಿ ಸಹಿತ ಸಾಕಷ್ಟು ಉದ್ಯಮಗಳು ಅಸ್ತಿತ್ವಕ್ಕೆ ಬರ್ತಾ ಇದ್ದಾವ. ಇಂಥ ಒಂದು ಸಂದರ್ಭದೊಳಗ ಇಂಧನವನ್ನ ನಾವು ಸೂಕ್ತವಾದಂತಹದ್ದನ್ನ ಬಳಸಬೇಕಾಗಿದೆ. ಆ ಮೂಲಕ ಏನು ಕಾರ್ಬನ್ ಉತ್ಸರ್ಜನೆ ಆಗ್ತಾ ಇದೆ, ಕಾರ್ಬನ್ ಮೊನಾಕ್ಸೈಡ್ ಇರಬಹುದು, ಕಾರ್ಬನ್ ಡೈಆಕ್ಸೈಡ್ ಇರಬಹುದು, ಸಲ್ಫರ್ ಡೈಆಕ್ಸೈಡ್ ಇರಬಹುದು, ಇವುಗಳ ಉತ್ಸರ್ಜನೆಯನ್ನ ಕಡಿಮೆ ಮಾಡುವಂತಹ ಒಂದು ನಿಟ್ಟಿನೊಳಗ ತನ್ನದೇ ಆದಂತಹ ಒಂದು ಕ್ರಿಯಾ ಯೋಜನೆಯನ್ನ ಹಾಕೊಂಡು ಆ ಪ್ರಕಾರ ಕೆಲಸ ಮಾಡ್ತಾ ಇರೋದನ್ನ ನಾವು ಗಮನಿಸಬೇಕು. ಏನೇನು ಕ್ರಿಯಾ ಯೋಜನೆಗಳು ಭಾರತದ್ದು ಅಂತಂದ್ರ, ರಾಷ್ಟ್ರೀಯ ಸೌರ ಯೋಜನೆ ಇದೆ ಅಂತಂದ್ರ, ಸೋಲಾರ್ ಎನರ್ಜಿ ಬಳಸಿಕೊಂಡು ನಾವು ವಿದ್ಯುತ್ ಅನ್ನ ಉತ್ಪಾದನೆ ಮಾಡಬೇಕು ಅನ್ನುವಂತಹ ಒಂದು ಯೋಜನೆ ಇದೆ. ರಾಷ್ಟ್ರೀಯ ಸುಧಾರಿತ ಇಂಧನದ ಸಕ್ಷಮತೆಯ ಯೋಜನೆ ಇದೆ, ಇದು ಬಹಳ ಮುಖ್ಯವಾದಂತಹದ್ದು. ಇಂಧನವನ್ನ ನಾವು ಸಮರ್ಥವಾಗಿ ಬಳಸುವಂತಹ ನಿಟ್ಟಿನೊಳಗ ಕಾರ್ಯ ಮಾಡಬೇಕಾಗಿದೆ ಅನ್ನುವಂಥದ್ದು. ರಾಷ್ಟ್ರೀಯ ಸುಸ್ಥಿರ ವಸತಿ ಪ್ರದೇಶ ಯೋಜನೆ ಅನ್ನುವಂಥದ್ದಿದೆ. ರಾಷ್ಟ್ರೀಯ ಜಲನೀತಿ ಇದೆ. ಹಿಮಾಲಯ ಪರಿಸರದ ಸುಸ್ಥಿರತೆಗಾಗಿ ಇರುವಂತಹ ರಾಷ್ಟ್ರೀಯ ಯೋಜನೆ ಇದೆ. ಗ್ರೀನ್ ಇಂಡಿಯಾ ರಾಷ್ಟ್ರೀಯ ಯೋಜನೆ, ರಾಷ್ಟ್ರೀಯ ಸುಸ್ಥಿರ ಕೃಷಿ ಯೋಜನೆ, ಕೃಷಿ ಏನೇ ಅಭಿವೃದ್ಧಿಯಾದರೂ ಕೂಡ ಸುಸ್ಥಿರವಾದಂತಹ ಒಂದು ಬೆಳವಣಿಗೆ ಆಗಬೇಕು. ಮತ್ತು ಕೃಷಿ ಉತ್ಪನ್ನವನ್ನ ತೆಗೆದುಕೊಳ್ಳುವಂತಹ ಒಂದು ಸಂದರ್ಭದೊಳಗೆ ಪರಿಸರ ಪೂರಕವಾದಂತಹ ಕೃಷಿ ಚಟುವಟಿಕೆಗಳನ್ನ ನಾವು ಹೊಂದಬೇಕು ಅನ್ನುವಂಥದ್ದು. ಹವಾಮಾನ ವೈಪರೀತ್ಯಕ್ಕೆ ಸಂಬಂಧಿಸಿದಂತಹ ವ್ಯೂಹಾತ್ಮಕ ಜ್ಞಾನದ ರಾಷ್ಟ್ರೀಯ ಯೋಜನೆ, ಕರಾವಳಿ ಸಂಪನ್ಮೂಲ ಸಂರಕ್ಷಣೆಗೆ ಕ್ರಮ, ಮಾನವ ಆರೋಗ್ಯ ಸಂರಕ್ಷಣೆಗೆ ಸೂತ್ರ, ತ್ಯಾಜ್ಯದಿಂದ ಪರಿಸರ ಸ್ನೇಹಿ ಇಂಧನ. ತ್ಯಾಜ್ಯವನ್ನ ನಾವು ಹಂಗೆ ಬಿಟ್ಬಿಟ್ಟಿವ ಅಂತಂದ್ರೆ ವಾತಾವರಣಕ್ಕೆ ಮತ್ತೆ ಮಾಲಿನ್ಯವನ್ನ ಸೇರಿಸಿದಂಗ ಆಗ್ತದ, ಜೀವಿಗಳ ಬದುಕು ಮತ್ತಷ್ಟು ಹದಗೆಡುವಂತಹ ಒಂದು ಸಾಧ್ಯತೆಗಳಿರ್ತಾವ. ಆದ್ರಿಂದ ತ್ಯಾಜ್ಯವನ್ನ ನಾವು ಅದನ್ನ ಮರುಬಳಕೆ ಮಾಡಿ ರೀಸೈಕಲ್ ಮಾಡಿ ಅದರಿಂದ ಪರಿಸರ ಸ್ನೇಹಿ ಇಂಧನವನ್ನ ತಯಾರು ಮಾಡುವುದಕ್ಕೆ ಇರುವಂತಹ ಅವಕಾಶಗಳ ಬಗ್ಗೆ ಈ ಯೋಜನೆ ಒಳಗ ನೋಡಿಕೊಂಡು ಕಾರ್ಯರೂಪಕ್ಕೆ ತರಲಾಗುವಂತಹ ಒಂದು ಯೋಜನೆ ಇಲ್ಲದ. ಇಂತಹ ಸಾಕಷ್ಟು ಕ್ರಿಯಾ ಯೋಜನೆಗಳು ದೇಶದೊಳಗ ಅದಾವ. ಅದರ ಪ್ರಕಾರ ಕೆಲಸ ಮಾಡುವಂತಹ ಒಂದು ದಾರಿಯನ್ನ ನಾವೀಗ ಹಾಕೊಳ್ಬೇಕಾಗಿದೆ. ತಮಗೆಲ್ಲ ಗೊತ್ತಿರಬಹುದು, ರೋಮ್ದೊಳಗ ಇತ್ತೀಚೆಗೆ G20 ಶೃಂಗಸಭೆ ಮುಕ್ತಾಯ ಆಯಿತು. ಈ ಶೃಂಗಸಭೆಯೊಳಗ ಜಗತ್ತಿನ ನಾಯಕರೆಲ್ಲರೂ ಕೂಡಿ ಹವಾಮಾನ ವೈಪರೀತ್ಯದ ವಿಚಾರಕ್ಕೆ ಹೆಚ್ಚಿನ ಆದ್ಯತೆ ನೀಡಿದರು. ಸ್ಕಾಟ್ಲೆಂಡ್ನ ಗ್ಲಾಸ್ಗೋನೊಳಗ ಸಿಒಪಿ 26 ಅನ್ನುವಂಥ ಒಂದು ಶೃಂಗ 31 ತಾರೀಕಿನಿಂದ ಶುರುವಾಗಿದ್ದು ಮುಂದಿನ 2 ವಾರಗಳ ಕಾಲ ಅಂತಂದ್ರೆ ನವೆಂಬರ್ 12 ತನಕನೂ ಬೇರೆ ಬೇರೆ ರಾಷ್ಟ್ರಗಳ ನಾಯಕರು ಹವಾಮಾನ ವೈಪರೀತ್ಯ ತಡೆಗೆ ತೆಗೆದುಕೊಂಡಂತಹ ಕ್ರಮಗಳ ವಿವರವನ್ನ ಜಗತ್ತಿನ ಎದುರು ಪ್ರಸ್ತುತ ಮಾಡ್ತಾ ಇದ್ದಾರೆ. ಜಗತ್ತಿನ ಹಸಿರು ಅನಿಲ ಹೊರಸೂಸುವಿಕೆಯ 1/3 ಹೊಂದಿರುವಂತಹ G20 ರಾಷ್ಟ್ರಗಳು ಏರ್ತಾ ಇರುವಂತಹ ತಾಪಮಾನ ಕಡಿಮೆ ಮಾಡುವುದಕ್ಕೆ ಬಡ ರಾಷ್ಟ್ರಗಳಿಗೆ ನೆರವಾಗ್ತಾ ತಮ್ಮ ದೇಶಗಳಲ್ಲಿ ಮಾಲಿನ್ಯ ತಡೆಗೆ ಹೆಂಗ ಎಲ್ಲರೂ ಹೊಂದುವಂತಹ ಕ್ರಮ ತೆಗೆದುಕೊಳ್ಳುವುದು ಅನ್ನುವ ವಿಚಾರದ ಬಗ್ಗೆ ಚಿಂತನೆ ನಡೆಸಿವೆ. G20 ಶೃಂಗಸಭೆಯೊಳಗ ಬಹುರಾಷ್ಟೀಯ ಕಾರ್ಪೊರೇಟ್ ಕಂಪನಿಗಳಿಗೆ 15% ಗ್ಲೋಬಲ್ ಮಿನಿಮಮ್ ಟ್ಯಾಕ್ಸ್ ವಿಧಿಸುವಂತಹ ವಿಚಾರ, ವಿದ್ಯುತ್ ಉತ್ಪಾದನೆಗೆ ಕಲ್ಲಿದ್ದಲು ಬಳಕೆ ಕಡಿಮೆ ಮಾಡುವಂತಹ ಒಂದು ವಿಚಾರ, ನವೀಕರಿಸಬಹುದಾದಂತಹ ಇಂಧನ ಬಳಕೆಗೆ ಆದ್ಯತೆ ನೀಡುವುದು, ಹಸಿರು ಅನಿಲ ಹೊರಸೂಸುವಿಕೆ ಕಡಿಮೆ ಮಾಡುವುದು, ಇಂಥ ಎಲ್ಲ ಮುಖ್ಯವಾದಂತಹ ವಿಷಯಗಳು ಚರ್ಚೆಗೆ ಬರ್ತಾ ಇದ್ದಾವೆ. ಈಗಾಗಲೇ ಕಲ್ಲಿದ್ದಲು ಆಧಾರಿತ ವಿದ್ಯುತ್ ಉತ್ಪಾದನೆ ಮಾಡುವುದಕ್ಕೆ ಹಣಕಾಸಿನ ನೆರವು ನೀಡುವುದನ್ನ ಅಮೆರಿಕ ನಿಲ್ಲಿಸುವುದಕ್ಕೆ ನಿರ್ಧಾರ ಮಾಡಿದೆ. ಚೀನಾ ಕೂಡ ಕಲ್ಲಿದ್ದಲು ಯೋಜನೆಗೆ ನೆರವು ಕೊನೆಗೊಳಿಸುವುದಾಗಿ ಘೋಷಣೆ ಮಾಡಿದೆ. ಜಪಾನ್ ದಕ್ಷಿಣ ಕೊರಿಯಾಗಳು ಕೂಡ ಈ ಕುರಿತು ಬದ್ದತೆಯನ್ನು ತೋರಿಸ್ಯಾವ. ಆದರೂ ಸಹಿತ ಸ್ವದೇಶದೊಳಗೆ ಕಲ್ಲಿದ್ದಲು ಯೋಜನೆ ಕೊನೆಗೊಳಿಸುವುದಕ್ಕೆ ಇನ್ನೂ ಅವು ಡೆಡ್ಲೈನ್ ಹಾಕೊಂಡಿಲ್ಲ. ವಿದ್ಯುತ್ ಉತ್ಪಾದನೆ ಮಾಡುವುದಕ್ಕೆ ಚೀನಾ ಕಲ್ಲಿದ್ದಲು ಘಟಕಗಳನ್ನೇ ಮುಖ್ಯ ಮೂಲವಾಗಿ ನಂಬಿಕೊಂಡದ. ಭಾರತದೊಳಗೂ ಸಹಿತ ಅಷ್ಟೇ, ವಿದ್ಯುತ್ ಉತ್ಪಾದನೆಯ ಪ್ರಮುಖ ಘಟಕಗಳು ಕಲ್ಲಿದ್ದಲು ಘಟಕಗಳೇ ಆಗ್ಯಾವ ಅನ್ನೋದನ್ನ ಗಮನಿಸಬೇಕು. ಸಿಒಪಿ ಅಂತಂದ್ರೆ ಏನು ಅಂತೇಳಿ ತಾವು ಕೇಳಬಹುದು. ಸಿಒಪಿ ಅಂತಂದ್ರೆ ಇದನ್ನ ಇಂಗ್ಲಿಷ್ನೊಳಗ ಮೊದಲು ನಾನು ಹೇಳ್ತೀನಿ, ಆಮೇಲೆ ಅದನ್ನ ಕನ್ನಡದೊಳಗ ಅರ್ಥವನ್ನ ಹೇಳ್ತೀನಿ. ದ 26th ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ ಟು ದ ಯುನೈಟೆಡ್ ನೇಷನ್ಸ್ ಫ್ರೇಮ್ವರ್ಕ್ ಕನ್ವೆನ್ಷನ್ ಆನ್ ಕ್ಲೈಮೇಟ್ ಚೇಂಜ್ ಅನ್ನುವಂಥದ್ದು, ಇದನ್ನ ಸಿಒಪಿ 26 ಅಂತೇಳಿ ಕರೀತಾ ಇದ್ದಾರೆ. ಕ್ಲೈಮೇಟ್ ಚೇಂಜ್ ಅಂತಂದ್ರೆ ವಾತಾವರಣ ಬದಲಾವಣೆಯ ಮೇಲೆ ಏನು ಸಭೆ ಆಗ್ತಾವ ಅಂತ ಒಂದು ವಿಶೇಷ ಸಭೆ ಈ ಸಿಒಪಿ 26 ಅನ್ನುವಂಥದ್ದು. ಈಗಾಗಲೇ ಉಷ್ಣತೆ ಬಹಳಷ್ಟು ಹೆಚ್ಚಾಗಿದೆ. 2030 1.5°C ಉಷ್ಣತಾಮಾನ ಅಷ್ಟಕ್ಕೆ ಮಿತಿಗೊಳಿಸುವುದಕ್ಕೆ 2015 ಪ್ಯಾರಿಸ್ ಸಮ್ಮೇಳನ ಆಗಿತ್ತು. ಆ ಪ್ಯಾರಿಸ್ ಸಮ್ಮೇಳನದೊಳಗೆ ಎಲ್ಲ ದೇಶಗಳು ಸಮ್ಮತಿ ಸೂಚಿಸಿದ್ರು. ಇದರ ಪರಾಮರ್ಶೆ ಈ ಸಿಒಪಿ 26 ಶೃಂಗಸಭೆಯೊಳಗೆ ನಡೀತಾ ಇದೆ. ಆತ್ಮೀಯ ಕೇಳುಗರೆ, ಸ್ಕಾಟ್ಲೆಂಡ್ನಲ್ಲಿ ಜರುಗುತ್ತಲಿರುವ ಶೃಂಗಸಭೆಯಲ್ಲಿ ಭಾಗವಹಿಸಿ ಪಂಚಾಮೃತ ಎನ್ನುವ ವಿಷಯ ಕುರಿತು ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಜಿಯವರು ಮಾತನಾಡಿದ್ದನ್ನ ನಾವೀಗ ಕೇಳೋಣ. ಆಜ್ ಮೇ ಆಪ್ಕೆ ಬೀಚ್ ಉಸ್ ಭೂಮಿ ಕಾ ಪ್ರತಿನಿಧಿತ್ವ ಕರ್ ರಹಾ ಹೂಂ ಜಿಸ್ ಭೂಮಿ ನೇ ಹಜಾರೋ ವರ್ಷ ಪೆಹಲೆ ಈ ಮಂತ್ರ ದಿಯಾ ಥಾ ಸಮ್ ಗಚ್ಛ ತ್ವಂ ಸಮತ್ವ ತ್ವಂ ಸಂಭೋ ಮಾನಸಿ ಜಾನತಾ. ಆಜ 21ವೀ ಸದಿ ಮೇ ಯೇ ಮಂತ್ರ ಔರ್ ಜ್ಯಾದಾ ಮಹತ್ವಪೂರ್ಣ ಹೋ ಗಯಾ ಹೈ, ಪ್ರಾಸಂಗಿಕ ಹೋ ಗಯಾ ಹೈ. ಸಮಗಚ್ಛ ತ್ವಂ ಯಾನಿ ಸಭಿ ಸಾಥ್ ಮಿಲ್ಕರ್ ಚಲೆ, ಸಂಬದ್ವಂ ಯಾನಿ ಸಭಿ ಮಿಲ್ ಜುಲ್ ಕರ್ ಆಪಸ್ ಮೇ ಸಂವಾದ್ ಕರೆ, ಔರ್ ಸಂಭೋ ಮನಾನಸಿ ಜಾನತಾ ಯಾನಿ ಸಭೀ ಕೆ ಮನ್ ಭೀ ಆಪಸ್ ಮೇ ಮಿಲೆ ರಹೆ. ಫ್ರೆಂಡ್ಸ್, ಜಬ್ ಮೇ ಪಹಲಿ ಬಾರ್ ಕ್ಲೈಮೇಟ್ ಸಮಿಟ್ ಮೇ ಪ್ಯಾರಿಸ್ ಆಯಾ ಥಾ, ತಬ್ ಮೇರಾ ಯೇ ಇರಾದಾ ನಹೀ ಥಾ ಕಿ ದುನಿಯಾ ಮೇ ಹೋ ರಹೆ ಅನೇಕ ವಾಯ್ದೋ ಮೇ ಏಕ್ ವಾಯ್ದಾ ಅಪ್ನಾ ಭೀ ಜೋಡ್ ದೂ. ಮೇ ಪೂರಿ ಮಾನವತಾ ಕೆ ಲಿಯೆ ಏಕ್ ಚಿಂತಾ ಕೆ ಸಾಥ್ ಆಯಾ ಥಾ. ಮೇ ಉಸ್ ಸಂಸ್ಕೃತಿ ಕೆ ಪ್ರತಿನಿಧಿ ಕೆ ರೂಪ ಮೇ ಆಯಾ ಥಾ ಜಿಸ್ನೆ ಸರ್ವೆ ಭವಂತು ಸುಖಿನಃ ಅರ್ಥಾತ್ ಸಭಿ ಸುಖಿ ರಹೇ ಕಾ ಸಂದೇಶ ದಿಯಾ ಹೈ. ಔರ್ ಇಸ್ಲಿಯೆ ಮೇರೆ ಲಿಯೆ ಪ್ಯಾರಿಸ್ ಮೇ ಹುವಾ ಆಯೋಜನ್ ಏಕ್ ಸಮಿಟ್ ನಹೀ ಸೆಂಟಿಮೆಂಟ್ ಥಾ, ಏಕ್ ಕಮಿಟ್ಮೆಂಟ್ ಥಾ. ಔರ್ ಭಾರತ ವೋ ವಾಯ್ದೆ ವಿಶ್ವ ಸೇ ನಹೀ ಕರ್ ರಹಾ ಥಾ, ಬಲ್ಕಿ ವೋ ವಾಯ್ದೆ 125 ಕರೋಡ್ ಭಾರತವಾಸಿ ಅಪ್ನೆ ಆಪ್ ಸೇ ಕರ್ ರಹೆ ಥೇ. ಔರ್ ಮುಜೆ ಖುಷಿ ಹೈ ಕಿ ಭಾರತ ಜೈಸಾ ವಿಕಾಸಶೀಲ ದೇಶ ಜೊ ಕರೋಡೋ ಲೋಗೋ ಕೋ ಗರೀಬಿ ಸೇ ಬಾಹರ್ ನಿಕಾಲ್ನೆ ಮೇ ಜುಟಾ ಹೈ, जो करोड़ों लोगों की ईज ऑफ लिविंग पर रात दिन काम कर रहा है, आज विश्व की आबादी का 17% होने के बावजूद जिसकी एमिशंस में रिस्पॉन्सिबिलिटी सिर्फ 5% रही है, उस भारत ने अपना कर्तव्य पूरा करके दिखाने में कोई कसर बाकी नहीं छोड़ी है। मैं आज आपके सामने एक वर्ल्ड वन वर्ल्ड मूवमेंट का प्रस्ताव रखता हूं। वन वर्ल्ड एक विश्व का मूल आधार बन सकता है, अधिष्ठान बन सकता है। ये एक शब्द है लाइफ, LIFE, यानी लाइफस्टाइल फॉर एनवायरमेंट। ये ऐसे विषय है जहां हम में से प्रत्येक को हर रोज कॉन्शियस चॉइस करनी होगी। पूरी दुनिया में करोड़ों अरबों लोगों के हर रोज की ये चॉइसेस क्लाइमेट चेंज के खिलाफ लड़ाई को हर दिन बिलियन स्टेप्स आगे ले जाएगी। और मैं इस आर्थिक आधार पर, वैज्ञानिक आधार पर, बीती शताब्दी के अनुभवों के आधार पर हर कसौटी पर खड़ा उतरने का मूवमेंट मानता हूं। स्व से समझने का यही रास्ता है, अहम से वयम के कल्याण का यही रास्ता है। फ्रेंड्स, क्लाइमेट चेंज पर इस वैश्विक मंथन के बीच मैं भारत की ओर से इस चुनौती से निपटने के लिए 5 अमृत तत्व रखना चाहता हूं, 5 अमृत की सौगात देना चाहता हूं। पहला, भारत 2030 तक अपनी नॉन फॉसिल एनर्जी कैपेसिटी को 500 गीगावाट तक पहुंचाएगा। दूसरा, भारत 2030 तक अपनी 50% एनर्जी रिक्वायरमेंट रिन्यूएबल एनर्जी से पूरी करेगा। तीसरा, भारत अब से लेकर 2030 तक के कुल प्रोजेक्टेड कार्बन एमिशन में 1 बिलियन टन की कमी करेगा। चौथा, 2030 तक भारत अपनी अर्थव्यवस्था की कार्बन इंटेंसिटी को 45% से भी कम करेगा। और पांचवा, वर्ष 2070 तक भारत नेट जीरो का लक्ष्य हासिल करेगा। ये पंचामृत क्लाइमेट एक्शन में भारत का एक अभूतपूर्व योगदान होंगे। फ्रेंड्स, ये सच्चाई हम सभी जानते हैं कि क्लाइमेट फाइनेंस को लेकर आज तक किए गए वायदे खोखले ही साबित हुए हैं। जब हम सभी क्लाइमेट एक्शन पर अपने एम्बिशन बढ़ा रहे हैं, तब क्लाइमेट फाइनेंस पर विश्व के एम्बिशन वही नहीं रह सकते जो पेरिस एग्रीमेंट के समय थे। आज जब भारत ने एक नए कमिटमेंट और एक नई ऊर्जा के साथ आगे बढ़ने का संकल्प लिया है, तो ऐसे समय में क्लाइमेट फाइनेंस और लो कॉस्ट क्लाइमेट टेक्नोलॉजीज का ट्रांसफर और महत्वपूर्ण हो जाता है। भारत की अपेक्षा है कि विकसित देश जल्द से जल्द $1 ट्रिलियन का क्लाइमेट फाइनेंस उपलब्ध कराएं। आज आवश्यकता है कि जैसे हम क्लाइमेट मिटिगेशन में हुई प्रगति को ट्रैक करते हैं, वैसे ही हम क्लाइमेट फाइनेंस को भी ट्रैक करें। उचित न्याय तो ये होगा कि जो देश क्लाइमेट फाइनेंस पर किए अपने वादों पर खरे नहीं उतरे, उन पर दबाव बढ़े। फ्रेंड्स, आज भारत क्लाइमेट के विषय पर बहुत ही साहस और बड़ी महत्वाकांक्षा के साथ आगे बढ़ रहा है। भारत अन्य सभी विकासशील देशों की पीड़ा भी समझता है, उन्हें साझा करता है और उनकी अपेक्षाओं की अभिव्यक्ति भी निरंतर करता रहेगा। कई विकासशील देशों के लिए क्लाइमेट चेंज उनके अस्तित्व पर मंडरा रहा है, एक बड़ा संकट है। हमें दुनिया को बचाने के लिए आज बड़े कदम उठाने ही होंगे, यही समय की मांग है और यही इस फोरम की प्रासंगिकता भी सिद्ध करेगा। मुझे विश्वास है हमारी भावी पीढ़ियों का भविष्य बताएंगे और सुरक्षित और समृद्ध जीवन का उपहार देंगे। बहुत बहुत धन्यवाद करता हूँ। ಆತ್ಮೀಯರೇ, ಈ ಸಮಯವನ್ನ ನಾವು ಯಾವುದೇ ಕಾರಣಕ್ಕೂ ವ್ಯರ್ಥ ಮಾಡಲಾರದೆ ದೇಶದ ಮಟ್ಟದೊಳಗ ಅಂತಾರಾಷ್ಟ್ರೀಯ ಮಟ್ಟದೊಳಗ ಈ ಕಾರ್ಯಕ್ರಮಗಳೆಲ್ಲ ಆಗ್ತಾ ಇರ್ತಾವ, ಯೋಜನೆಗಳ ಅನುಷ್ಠಾನ ಆಗ್ತಾ ಇರ್ತದ. ಆದರೆ ನಮ್ಮ ಲೆವೆಲ್ದೊಳಗ ವೈಯಕ್ತಿಕವಾಗಿರಬಹುದು, ಕೌಟುಂಬಿಕವಾಗಿರಬಹುದು, ಸಾಮಾಜಿಕವಾಗಿರಬಹುದು, ನಮ್ಮ ಸಾಮುದಾಯಿಕ ಮಟ್ಟದೊಳಗಿರಬಹುದು, ಈ ಮಟ್ಟದೊಳಗೆ ನಾವು ಏನೇನು ಮಾಡುವುದಕ್ಕೆ ಸಾಧ್ಯದ ಅನ್ನುವಂಥ ಒಂದು ಚಿಂತನೆಯನ್ನ ನಡೆಸಿ ಆ ಕೆಲಸಗಳನ್ನ ನಾವು ಮಾಡಬೇಕಾಗಿದೆ. ನಮ್ಮ ಲೆವೆಲ್ದೊಳಗ ನಾವು ಸಣ್ಣ ಪ್ರಮಾಣದೊಳಗೆ ಮಾಡಿದ್ರೆ ಮುಂದೆ ಅದೇ ಒಂದು ದೊಡ್ಡ ಪ್ರಮಾಣವಾಗಿ ಪರಿವರ್ತನೆ ಆಗ್ತದೆ. ಈ ಒಂದೇ ಒಂದು ಸಣ್ಣ ಉದಾಹರಣೆಯನ್ನು ನಾವು ತಗೊಳ್ಬಹುದು. ಒಂದು ದಿವಸಕ್ಕೆ ನಾವು ಎಷ್ಟು ಗಿಡಗಳನ್ನು ಹಚ್ಚಬಹುದು ಅಂಥೇಳಿ, ಒಬ್ಬೊಬ್ಬರು ಒಂದೊಂದು ಗಿಡ ಹಚ್ಚಿದ್ರೆ ಒಂದು ಹಳ್ಳಿ ಒಳಗೆ ಒಂದು 500 ಜನ ಇದ್ದಾರೆ ಅಂತ ಹೇಳ್ಕೊಂಡ್ರು ಒಂದೇ ಸಲಕ್ಕೆ ನಾವು 500 ಗಿಡಗಳನ್ನು ಹಚ್ಚಬಹುದು. ಅದೇ ರೀತಿಯಾಗಿ ಕೃಷಿ ಮಾಡುವಂತಹ ಒಂದು ಸಂದರ್ಭದೊಳಗೆ ನಾವು ಸಾಧ್ಯ ಆದಷ್ಟು ಇಂಧನ ಬಳಸುವುದನ್ನು ಕಡಿಮೆ ಮಾಡಬೇಕು, ಅಥವಾ ವಿದ್ಯುತ್ ಉತ್ಪಾದನೆ ಕಡೆ ಗಮನ ಕೊಟ್ಟು ವಿದ್ಯುತ್ತನ್ನು ಬಳಸುವಂತಹ ಒಂದು ಕೆಲಸವನ್ನ ಮಾಡಬೇಕಾಗಿದೆ. ಇದಕ್ಕೆ ಪರ್ಫೆಕ್ಟ್ ಅಂತಂದ್ರೆ ಸೌರ ಶಕ್ತಿ. ಆ ಸೌರ ಶಕ್ತಿ ಬಳಸೋದಕ್ಕೆ ಈಗ ಸಾಕಷ್ಟು ಅವಕಾಶಗಳಿದಾವೆ, ಮತ್ತು ಅಗದಿ ಸರಳವಾದಂತಹ ಒಂದು ತಂತ್ರಜ್ಞಾನ ಬಂದಿದೆ. ಅದರ ಮೂಲಕವಾಗಿ ನಾವು ಉತ್ಪಾದನೆ ಮಾಡಬಹುದು ವಿದ್ಯುತ್ತನ್ನ, ನಮ್ಮ ಕೃಷಿ ಉಪಕರಣಗಳನ್ನ ಆ ವಿದ್ಯುತ್ ಮೇಲೆ ನಡೆಸಬಹುದು. ಇಂತಹ ವಿಚಾರ ತಮಗೂ ಗೊತ್ತದ. ಆದ್ದರಿಂದ ಎಷ್ಟು ಸಾಧ್ಯತನೋ ಅಷ್ಟು ನಾವು ನಮ್ಮ ಕೃಷಿ ಒಳಗ ನಮ್ಮ ದಿನನಿತ್ಯದ ಬದುಕಿನೊಳಗ ಇಂಥ ಹಸಿರು ಶಕ್ತಿಯನ್ನ ಬಳಸೋದ್ರ ಕಡೆ ಗಮನ ಕೊಡಬೇಕು. ಈ ಬಗ್ಗೆ ತಾವೆಲ್ಲ ಗಂಭೀರವಾಗಿ ಚಿಂತನೆ ನಡೆಸ್ತೀರಿ ಅಂಥೇಳಿ ಭಾವಿಸ್ತೀವಿ. ಇಂಥ ಒಂದು ಕೆಲಸದೊಳಗ ನಾವು ದುಡ್ಡು ಹಾಕಬೇಕಾಗ್ತದ ಅನ್ನುವಂಥ ವಿಚಾರ ಕೂಡ ತಮಗ ಬರಬಹುದು. ಹೌದು, ದುಡ್ಡು ಬೇಕಾಗ್ತದ, ದುಡ್ಡು ಇಲ್ಲಂತಾದ್ರೆ ಕೆಲಸ ಆಗೋದಿಲ್ಲ. ಅದಕ್ಕೆ ತಾವು ಗುಂಪುಗಳನ್ನ ರಚನೆ ಮಾಡಿಕೊಂಡು ಅಲ್ಲಿ ಉಳಿತಾಯವನ್ನು ಕೂಡ ಮಾಡಬಹುದು. ಇದನ್ನ ನಮ್ಮ ಸ್ತ್ರೀ ಶಕ್ತಿ ಗುಂಪುಗಳೇನದಾವ, ಮಹಿಳಾ ಸ್ವಸಹಾಯ ಸಂಘಗಳೇನದಾವ, ಅವುಗಳನ್ನ ಮಾದರಿಯಾಗಿ ಇಟ್ಟುಕೊಂಡು ನೋಡಿದ್ರೆ ಸ್ತ್ರೀ ಶಕ್ತಿ ಗುಂಪುಗಳೇನದಾವ, ಅವು ಸಾಕಷ್ಟು ದುಡ್ಡನ್ನ ಕೆಲವೇ ವರ್ಷಗಳಲ್ಲಿ ಸಂಗ್ರಹ ಮಾಡಿದವು ಮತ್ತು ಅತ್ಯಂತ ಯಶಸ್ವಿಯಾಗಿ ತಮ್ಮ ಎಲ್ಲ ಕೆಲಸಗಳನ್ನ ನೋಡಿಕೊಂಡು ಹೋದವು. ಹನಿ ಹನಿ ಗೂಡಿದ್ರೆ ಹಳ್ಳ ಅನ್ನುವಂತಹ ಒಂದು ವ್ಯವಸ್ಥೆ ಇರುವಂತಹ ಒಂದು ಸಂದರ್ಭದೊಳಗ, ಅಥವಾ ಒಂದು ನಾಣ್ಣುಡಿ ಇರುವಂತಹ ಅನುಭವದ ನುಡಿ ನಮ್ಮ ಮುಂದೆ ಇರುವಂತಹ ಒಂದು ಸಂದರ್ಭದೊಳಗ ಸಣ್ಣದಾಗಿ ಶುರು ಆಗ್ತದ. ಅದರ ಮೇಲೆ ನಾವು ನಮ್ಮ ಮನಸ್ಸನ್ನ ಕೇಂದ್ರೀಕರಣ ಮಾಡಿದ್ರೆ, ನಮ್ಮ ಶಕ್ತಿಯನ್ನ ಕೇಂದ್ರೀಕರಣ ಮಾಡಿದ್ರೆ, ನಮ್ಮ ಬದ್ಧತೆಯನ್ನ ಕೇಂದ್ರೀಕರಣ ಮಾಡಿದ್ರೆ ಅದು ಒಂದು ದೊಡ್ಡ ಗಂಟಾಗಿ ಪರಿವರ್ತನೆ ಆಗ್ತದ. ಅದಲ್ಲದೆ ಒಂದು ದೊಡ್ಡ ಶಕ್ತಿಯಾಗಿ ಹೊರಹೊಮ್ಮುವುದಕ್ಕ ಸಾಧ್ಯ ಅದ. ಅದಕ್ಕಾಗಿ ನಾವು ಏನೇ ಶುರು ಮಾಡಿದ್ರೂ ಸಣ್ಣದಾಗಿ ಶುರು ಮಾಡಬಹುದು. ಯಾಕಪ್ಪ ಅಂತಂದ್ರೆ ಅದನ್ನು ನಾವು ನಿರ್ವಹಣೆ ಮಾಡೋದಕ್ಕೆ ಬಹಳ ಸರಳ ಆಗ್ತದೆ. ಸಣ್ಣದಿದ್ದಾಗ ಅದನ್ನು ನಾವು ಮ್ಯಾನೇಜ್ ಮಾಡಬಹುದು. ಬರ್ತಾ ಬರ್ತಾ ಬರ್ತಾ ನಮಗೆ ದೊಡ್ಡದನ್ನ ಮ್ಯಾನೇಜ್ ಮಾಡೋದಕ್ಕೆ ಶಕ್ತಿ ಬರ್ತದ. ಅಂಥ ಒಂದು ಸಂದರ್ಭದೊಳಗೆ ನಾವು ಯಶಸ್ವಿಯಾಗುವುದಕ್ಕೆ ಎಲ್ಲ ಸಾಧ್ಯತೆಗಳು ಇದ್ದೇ ಇರ್ತವ. ಆತ್ಮೀಯರೆ, ಈ ಹಂಗಾಮಿನ ಕೊನೆಯ ಮಳೆಯ ಕೆಲವು ದಿವಸಗಳು ಮಾತ್ರ ಉಳಿದವ. ಸ್ವಾತಿ ಮಳೆಯ ಅವಧಿ ನಡೆದ ಇಲ್ಲಿ ತನಕ ನಿರೀಕ್ಷಿತ ರೀತಿಯೊಳಗ ಸ್ವಾತಿಯ ವರ್ತನೆ ಇಲ್ಲ. ಸ್ವಾತಿ ಮಳೆ ಬರಬೇಕಾಗಿತ್ತು, ಇಲ್ಲಿ ತನಕ ಬಂದಿಲ್ಲ. ಉಳಿದ ದಿನಗಳಲ್ಲಿ ಏನಾದರೂ ಸ್ವಾತಿ ಮಳೆ ಕೃಪೆ ತೋರ್ತದೋ ಏನೋ ಅನ್ನುವಂಥದ್ದನ್ನ ನಾವು ನೋಡೀವಿ. ಈ ಹಂಗಾಮಿನೊಳಗ ಸ್ವಾತಿ ಮಳೆ ಕೆಲವು ಕಡೆ ಜಡಿ ಮಳೆ ಸುರಿಸ್ತದ ಅನ್ನುವಂತಹ ಮಾತಿತ್ತು. ಬಂಗಾಳ ಕೊಲ್ಲಿ ಒಳಗ ಚಂಡಮಾರುತ ಬರುವಂತಹ ಒಂದು ಸೂಚನೆ ಕೂಡ ಇತ್ತು. ಕರಾವಳಿ ಒಳಗ ಮಳೆಯ ಪ್ರಮಾಣ ಇಳಿಕೆ ಆಗ್ತದ ಅನ್ನುವಂಥದ್ದು ಕೂಡ ಹೇಳಿದ್ರು. ಕೆಲವು ಕಡೆ ಮೋಡ ಕವಿದ ವಾತಾವರಣ ಇರ್ತದ ಅನ್ನುವಂತಹ ಮಾತು ಇತ್ತು. ಇದು ಬಹುಶಃ ಬರೋಬ್ಬರಿ ಆಗಿದೆ. ಅನೇಕ ಕಡೆಗಳಲ್ಲಿ ಮೋಡ ಕವಿದ ವಾತಾವರಣವನ್ನ ನಾವು ವಾರಪೂರ್ತಿ ನೋಡಿದ್ದೇವೆ ಅನ್ನುವಂಥ ಮಾತು. ದಕ್ಷಿಣ ಭಾರತದ ಕೆಲವು ಕಡೆ ಚಳಿಯ ವಾತಾವರಣ ಇರಬಹುದು ಅನ್ನುವಂತಹ ಸೂಚನೆ ಕೂಡ ಇತ್ತು. ಹೌದು, ಈ ಚಳಿಯನ್ನು ಕೂಡ ಕೆಲವು ದಿವಸ ನಾವು ಅನುಭವಿಸಿದ್ವಿ. ವಿದೇಶಗಳಲ್ಲಿ ಭರ್ಜರಿ ಮಳೆಯಿಂದ ನಷ್ಟ ಆಗುವಂತಹ ಸಂಭವ ಅದ ಅಂತೇಳಿ ಸ್ವಾತಿ ಮಳೆಯ ಸಂದರ್ಭದೊಳಗೆ ಹೇಳಬಹುದಾಗಿದೆ. ಇನ್ನು ತನಕ ಆ ಸೂಚನೆಗಳು ಇಲ್ಲ. ಉಳಿದಂತಹ ಕೆಲವು ದಿವಸಗಳು, ಇದು ನವೆಂಬರ್ 6 ತನಕ ಸ್ವಾತಿ ಮಳೆ ಅವಧಿ ಇರ್ತದ. ನವೆಂಬರ್ 6 ತನಕ ಏನಾಗ್ತದೆ ನಾವು ಕಾಯ್ದು ನೋಡೋಣ. ದಿನಾಂಕ 3 ಮತ್ತು 4 ಈ ಎರಡು ದಿವಸಗಳಂದು ಸ್ವಾತಿ ಉತ್ತಮ ಮಳೆಯನ್ನು ತರ್ತದ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಈ ಎರಡು ದಿವಸ ಆದರೂ ನಾವು ನೋಡೋಣ, ಏನು ಮಳೆ ಆಗಲಿ ಅಂಥೇಳಿ ನಾವು ಹಾರೈಸೋಣ. ಸ್ವಾತಿ ಮಳೆ ಬಹಳ ಅದ್ಭುತವಾದಂತಹ ಒಂದು ಮಳೆ. ಅಮೃತ ಸಮಾನವಾದಂತಹ ಗುಣಗಳು ಈ ಸ್ವಾತಿ ಮಳೆಯ ನೀರಿಗೆ ಇರ್ತಾವ ಅಂತ ಹೇಳಿ ನಮ್ಮ ಹಿರಿಯರು ಹೇಳ್ತಾ ಇದ್ರು. ಸ್ವಾತಿ ಮಳೆ ಸಮುದ್ರ ಸೇರಿದ್ರೆ ಅದರಿಂದ ಮುತ್ತಾಗ್ತದ ಅನ್ನುವಂಥ ಒಂದು ಜನಪ್ರಿಯವಾದಂತಹ ಮಾತು ಚಾಲ್ತಿ ಒಳಗದ. ಅದು ತಮಗೂ ಕೂಡ ಗೊತ್ತಿರಬಹುದು. ಸ್ವಾತಿ ಮಳೆಯ ನೀರು ಔಷಧೀಯ ಆಗಿರ್ತದ, ಅಮೃತ ಸಮಾನ ಆಗಿರ್ತದ. ಅದರಿಂದ ಅನೇಕ ರೋಗಗಳು ಕೂಡ ಕಡಿಮೆ ಆಗ್ತಾವ ಅನ್ನುವಂತಹ ಒಂದು ಜನಪದರ ನಂಬಿಕೆ ಅದ. ಒಟ್ಟಿನೊಳಗ ಸ್ವಾತಿ ಅಂತಂದ್ರ ನಮಗೆ ಬಹಳ ಅಪ್ಯಾಯಮಾನವಾದಂತಹ ಒಂದು ಮಳೆ ಅಂತೇಳಿ ಹೇಳಬಹುದು. ಮತ್ತೆ ಹಿಂಗಾರಿ ಜೋಳಕ್ಕ ಈ ಒಂದು ಸ್ವಾತಿ ಮಳೆ ಚೈತನ್ಯವನ್ನ ನೀಡುವಂತಹ ಒಂದು ಕೆಲಸ ಮಾಡುತ್ತದೆ. ಆದ್ರಿಂದ ಸ್ವಾತಿ ಮಳೆ ಈಗ ಬಂತು ಅಂತಂದ್ರೆ ನಮ್ಮ ತೊಗರಿ ಇರಬಹುದು ಅವುಗಳಿಗೆ ಒಳ್ಳೆಯ ಶಕ್ತಿ ಜೀವಂತಿಕೆ ಬರಲಿ ಅಂತೇಳಿ ನಾವು ಹಾರೈಸ್ತಾ ಮುಂದಿನ ಹಂತಕ್ಕೆ ಹೋಗೋಣ. ಮುಂದಿನ ಹಂತ ಮುಂದಿನ ವಾರದ ಮುನ್ನೋಟ. ಮುಂದಿನ ದಿನಗಳಲ್ಲಿ ಆತ್ಮೀಯರೇ, ನಮ್ಮ ಮುಂದಿರುವಂತಹ ವಾರ ಅಂತಂದ್ರ ಬುಧವಾರ ನವೆಂಬರ್ 3 ಮಂಗಳವಾರ ನವೆಂಬರ್ 9 ತನಕ ಇರುವಂತಹ ವಾರದ ಅವಧಿಯೊಳಗ ನಮ್ಮ ಭಾಗದ ಕಲಬುರಗಿ, ಬೀದರ್, ರಾಯಚೂರು, ವಿಜಯಪುರ, ಕೊಪ್ಪಳ, ಯಾದಗಿರಿ, ಬಳ್ಳಾರಿ, ಬಾಗಲಕೋಟ್, ನೆರೆಯ ಸೊಲ್ಲಾಪುರ ಜಿಲ್ಲೆಗಳು ಅಲ್ಲದೆ ಜೈರಾಬಾದ್ ತಾಲೂಕಿನೊಳಗ ವಾತಾವರಣದ ನಡವಳಿಕೆ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನಾವೀಗ ಗಮನಿಸೋಣ. ಸ್ಥೂಲವಾಗಿ ಹೇಳಬೇಕು ಅಂತಂದ್ರ ನಮ್ಮ ಮುಂದಿರುವಂತಹ ವಾರದ ಅವಧಿಯೊಳಗ ಮಳೆಯ ವಾತಾವರಣ ಇರಬಹುದಾಗ್ಯದ ಅಂತೇಳಿ ತಜ್ಞರು ತಿಳಿಸ್ತಾ ಇದ್ದಾರೆ. ಇದು ನಮಗ ನಿಮಗ ಎಲ್ಲ ಆನಂದ ಸಂತೋಷವನ್ನ ಕೊಡುವಂತಹ ಒಂದು ವಿಚಾರ. ಇಲ್ಲಿ ತನಕ ನಮಗ ಮಳೆ ಸ್ವಲ್ಪ ಆಸೆ ತೋರಿಸಿದೆ ಅಂತೇಳಿ ಹೇಳಬಹುದು. ಆದ್ರ ಮಳೆ ಆಗಲಿಲ್ಲ. ಈ ವಾರ ಆದರೂ ಮಳೆ ಆಗಲಿ, ಆಗುವಂತಹ ಲಕ್ಷಣಗಳಂತೂ ಇದ್ದೇ ಅದಾವ, ಆಗಲಿ ಅಂತೇಳಿ ನಾವು ತುಂಬ ಹೃದಯದಿಂದ ಹಾರೈಸೋಣ. ಹಗುರದಿಂದ ಸಾಧಾರಣ ಮಳೆಯ ನಿರೀಕ್ಷೆಯನ್ನ ನಾವು ಈ ವಾರ ಮಾಡಬಹುದಾಗ್ಯದ. ಚದುರಿದಂಗ ಮಳೆಯಾಗುವಂತಹ ಸಾಧ್ಯತೆಗಳದಾವ. ಕೆಲವು ಕಡೆ ಬಹುತೇಕ ವ್ಯಾಪಕವಾಗಿ ಕೂಡ ಮಳೆಯಾಗುವಂತಹ ಸಾಧ್ಯತೆಗಳನ್ನ ತಜ್ಞರು ತಿಳಿಸ್ತಾ ಇದ್ದಾರೆ. ಈ ಮಳೆಗಳ ಜೊತೆಗೆ ಗುಡುಗು ಮಿಂಚುಗಳು ಇರಬಹುದಾಗ್ಯದ. ಮಳೆ, ಬಿಸಿಲು, ಮೋಡ ಕವಿದ ವಾತಾವರಣ, ಮೋಡ ಮುಸುಕಿದ ವಾತಾವರಣ, ಹಿಂಗ ಎಲ್ಲಾ ಬಗೆಯ ವಾತಾವರಣದ ಸನ್ನಿವೇಶಗಳನ್ನ ಈ ವಾರ ನಾವು ನೋಡಬಹುದಾಗ್ಯದ ಅಂತೇಳಿ ತಜ್ಞರು ತಿಳಿಸ್ತಾ ಇದ್ದಾರೆ. ಇದಕ್ಕೆ ಕಾರಣ ಬಹುತೇಕವಾಗಿ ಅರಬ್ಬಿ ಸಮುದ್ರದೊಳಗ ಶ್ರೀಲಂಕಾ ಸಮೀಪ ಕೊಮೊರಿನ್ ದ್ವೀಪಗಳೇನದಾವ ಅಲ್ಲಿ ಒಂದು ಕಡಿಮೆ ಒತ್ತಡದ ಪ್ರದೇಶ ನಿರ್ಮಾಣ ಆಗಿರುವುದರಿಂದ ಒಂದು ಸುಳಿಗಾಳಿ ಅದರ ಮೂಲಕವಾಗಿ ಬರ್ತಾ ಇರೋದ್ರಿಂದ ಆ ಸುಳಿಗಾಳಿ ಮುಂದ ಉತ್ತರಕ್ಕೆ ಮತ್ತು ವಾಯವ್ಯಕ್ಕೆ ಚಲಿಸುವಂತಹ ಎಲ್ಲ ಲಕ್ಷಣಗಳು ಇರುವುದರಿಂದ ಈ ಸುಳಿಗಾಳಿಯಿಂದಾಗಿ ನಮ್ಮ ಭಾಗದ ಜಿಲ್ಲೆಗಳಲ್ಲಿ ಹಗುರ ಸಾಧಾರಣ ಮಳೆ ಆಗುವಂತಹ ಸನ್ನಿವೇಶ ನಿರ್ಮಾಣ ಆಗಬಹುದು ಅನ್ನುವಂತಹ ಸೂಚನೆಯನ್ನು ತಜ್ಞರು ನೀಡ್ತಾ ಇದ್ದಾರೆ. ದಕ್ಷಿಣ ಕರ್ನಾಟಕದೊಳಗೆ ಸ್ವಲ್ಪ ಹೆಚ್ಚಿಗೆ ಮಳೆ ಇರ್ತದೆ. ಆಮೇಲೆ ಈ ಕಡೆ ಕರಾವಳಿ ಪ್ರದೇಶಗಳಲ್ಲಿ ಸಹಿತ ಮಳೆ ಹೆಚ್ಚಿಗೆ ಇರ್ತದೆ. ಈ ಕಡೆ ಆಂಧ್ರಪ್ರದೇಶದ ಕರಾವಳಿ, ಆಮೇಲೆ ಪುದುಚೇರಿ, ತಮಿಳುನಾಡು ಇಲ್ಲೂ ಕೂಡ ನಾವು ಮಳೆಯನ್ನು ನೋಡಬಹುದು. ನಮ್ಮ ಭಾಗದ ಜಿಲ್ಲೆಗಳಲ್ಲಿ ಹಗುರದಿಂದ ಸಾಧಾರಣ ಮಳೆ ನಿರೀಕ್ಷೆ, ಅದು ಚದುರಿದಂಗ ಇರಬಹುದಾಗಿದೆ ಅಂತೇಳಿ ಈ ಒಂದು ಸುಳಿಗಾಳಿಯ ಚಲನೆಯನ್ನ ನೋಡಿ ತಜ್ಞರು ತಿಳಿಸ್ತಾ ಇದ್ದಾರೆ. ಆದ್ರಿಂದ ಹಂಗ ಆಗಲಿ ಅಂತೇಳಿ ನಾವು ಕೂಡ ಹಾರೈಸೋಣ. ಇದು ಸ್ಥೂಲವಾಗಾಯಿತು. ಇನ್ನು ವಿಸ್ತಾರವಾಗಿ ಜಿಲ್ಲಾವಾರು ಮಳೆಯ ಸಾಧ್ಯತೆಗಳು ಎಷ್ಟದಾವ ಅನ್ನೋದನ್ನ ನಾವೀಗ ಗಮನಿಸೋಣ. ಕಲಬುರಗಿ ಜಿಲ್ಲೆ ಒಳಗ ಬುಧವಾರ, ಗುರುವಾರ 3 ಮತ್ತು 4 ತಾರೀಕು ಮಳೆಯ ಸಾಧ್ಯತೆಗಳು 75%, ಶುಕ್ರವಾರ 5 85, ಶನಿವಾರ 6, ರವಿವಾರ 7 ಈ ಎರಡು ದಿವಸ 70%, ಸೋಮವಾರ 8 65, ಮಂಗಳವಾರ 9 50% ಅನ್ನುವಂತಹ ಸೂಚನೆ ಅದ. ಬೀದರ್ ಜಿಲ್ಲೆ ಒಳಗ ಬುಧವಾರ 3, ಗುರುವಾರ 4 ಈ ಎರಡು ದಿವಸ ಮಳೆಯ ಸಾಧ್ಯತೆಗಳು 85%, ಶುಕ್ರವಾರ 5 90, ಶನಿವಾರ 6, ರವಿವಾರ 7 ಈ ಎರಡು ದಿವಸ 70%, ಸೋಮವಾರ 8 65, ಮಂಗಳವಾರ 9 40%. ರಾಯಚೂರು ಜಿಲ್ಲೆ ಒಳಗ ಬುಧವಾರ 3 75, ಗುರುವಾರ 4, ಶುಕ್ರವಾರ 5 ಈ ಎರಡು ದಿವಸ 90%, ಶನಿವಾರ 6, ರವಿವಾರ 7, ಸೋಮವಾರ 8 ಈ ಮೂರು ದಿವಸ 80%, ಮಂಗಳವಾರ 9 65% ಅನ್ನುವಂತಹ ಸೂಚನೆ ರಾಯಚೂರು ಜಿಲ್ಲೆಗೆ ಸಂಬಂಧಪಟ್ಟಂಗ ಅದ. ವಿಜಯಪುರ ಜಿಲ್ಲೆ ಒಳಗ ಬುಧವಾರ 3, ಗುರುವಾರ 4, ಅಲ್ಲದೆ ಶನಿವಾರ 6 ಮತ್ತು ರವಿವಾರ 7 ಈ ನಾಲ್ಕು ದಿವಸ ಮಳೆಯ ಸಾಧ್ಯತೆಗಳು 80%, ಶುಕ್ರವಾರ 5 90%, ಸೋಮವಾರ 8 75, ಮಂಗಳವಾರ 9 65% ಅನ್ನುವಂತಹ ಸೂಚನೆ ಅದ. ಕೊಪ್ಪಳ ಜಿಲ್ಲೆ ಒಳಗ ಬುಧವಾರ 3, ಅಲ್ಲದೆ ಶನಿವಾರ 6, ಮಂಗಳವಾರ 9 ಮಳೆಯ ಸಾಧ್ಯತೆಗಳು 75%, ಗುರುವಾರ 4, ಶುಕ್ರವಾರ 5 ಈ ಎರಡು ದಿವಸ 90%, ರವಿವಾರ 7, ಸೋಮವಾರ 8 ಈ ಎರಡು ದಿವಸ 80% ಅನ್ನುವಂತಹ ಸೂಚನೆ ಅದ. ಯಾದಗಿರಿ ಜಿಲ್ಲೆ ಒಳಗ ಬುಧವಾರ 3, ಗುರುವಾರ 4 ಈ ಎರಡು ದಿವಸ ಮಳೆಯ ಸಾಧ್ಯತೆಗಳು 80%, ಶುಕ್ರವಾರ 5 90%, ಶನಿವಾರ 6, ರವಿವಾರ 7 ಈ ಎರಡು ದಿವಸ 75%, ಸೋಮವಾರ 8 70, ಮಂಗಳವಾರ 9 50%. ಬಳ್ಳಾರಿ ಜಿಲ್ಲೆ ಒಳಗ ಬುಧವಾರ 3, ಅಲ್ಲದೆ ಶನಿವಾರ 6, ರವಿವಾರ 7. ಈ ಮೂರು ದಿವಸ ಮಳೆಯ ಸಾಧ್ಯತೆಗಳು %85, ಗುರುವಾರ 4, ಶುಕ್ರವಾರ 5, ಈ ಎರಡು ದಿವಸ %90, ಸೋಮವಾರ 8 ತಾರೀಕು %80, 9 ತಾರೀಕು ಮಂಗಳವಾರ %70 ಅನ್ನುವಂತಹ ಸೂಚನೆ ಅದ. ಬಾಗಲಕೋಟೆ ಜಿಲ್ಲೆ ಒಳಗ ಬುಧವಾರ 3 ತಾರೀಕು ಮಳೆಯ ಸಾಧ್ಯತೆಗಳು %80, ಗುರುವಾರ 4 ತಾರೀಕು, ಅಲ್ಲದೆ ರವಿವಾರ 7 ತಾರೀಕು ಈ ಎರಡು ದಿವಸ %85, ಶುಕ್ರವಾರ 5 ತಾರೀಕು %90, ಶನಿವಾರ 6 ತಾರೀಕು ಮತ್ತು ಸೋಮವಾರ 8 ತಾರೀಕು %75 ಅನ್ನುವಂತಹ ಸೂಚನೆ ಇದೆ. ಮಂಗಳವಾರ 9 ತಾರೀಕು %70 ಅನ್ನುವಂತಹ ಸೂಚನೆಯನ್ನು ತಜ್ಞರು ನೀಡುತ್ತಾ ಇದ್ದಾರೆ. ನೆರೆಯ ಸೊಲ್ಲಾಪುರ ಜಿಲ್ಲೆ ಒಳಗ ಬುಧವಾರ 3, ಗುರುವಾರ 4, ಶುಕ್ರವಾರ 5, ಈ ಮೂರು ದಿವಸ ಮಳೆಯ ಸಾಧ್ಯತೆಗಳು %75, ಶನಿವಾರ 6 ತಾರೀಕು %70, ರವಿವಾರ 7 ತಾರೀಕು %80, ಸೋಮವಾರ 8 ತಾರೀಕು %65, ಮಂಗಳವಾರ 9 ತಾರೀಕು %50. ಜಹೀರಾಬಾದ್ ತಾಲೂಕಿನೊಳಗ ಬುಧವಾರ 3, ಗುರುವಾರ 4, ಶುಕ್ರವಾರ 5, ಈ ಮೂರು ದಿವಸ ಮಳೆಯ ಸಾಧ್ಯತೆಗಳು %85, ಶನಿವಾರ 6, ರವಿವಾರ 7, ಈ ಎರಡು ದಿವಸ %70, ಸೋಮವಾರ 8 ತಾರೀಕು %65, ಮಂಗಳವಾರ 9 ತಾರೀಕು %40 ಅನ್ನುವಂತಹ ಸೂಚನೆಯನ್ನು ತಜ್ಞರು ನೀಡುತ್ತಾ ಇದ್ದಾರೆ. ಇದು ಸವಿಸ್ತಾರವಾಗಿ ಜಿಲ್ಲಾವಾರು ಮಳೆಯ ಸಾಧ್ಯತೆಗಳು ಎಷ್ಟದಾವ ಅನ್ನೋದನ್ನ ನಾವೀಗ ಗಮನಿಸಿದ್ದೀವಿ. ಈ ಒಂದು ಅಂಕಿ ಅಂಶಗಳನ್ನ ನೋಡಿದ್ರ ಮತ್ತ ಇರುವಂತಹ ಸನ್ನಿವೇಶಗಳ ಚಿತ್ರಣವನ್ನ ನೋಡಿದ್ರ ನಾವು ಈ ವಾರದೊಳಗ ಮಳೆಯನ್ನ ಪಡೆಯಬೇಕು. ಮತ್ತೊಮ್ಮೆ ತಮ್ಮ ಗಮನಕ್ಕೆ ತರುವುದೇನಪ್ಪಾ ಅಂತಂದ್ರ ಈ ವಾರದೊಳಗ ನಾವು ಹಗುರದಿಂದ ಸಾಧಾರಣ ಮಳೆಯ ನಿರೀಕ್ಷೆಯನ್ನ ಮಾಡಬಹುದಾಗ್ಯದ. ಚದುರಿದಂಗ ಮಳೆಯಾಗುವಂತಹ ಸಾಧ್ಯತೆಗಳು ಅದಾವ. ಈ ಮಳೆಗಳ ಜೊತೆಗೆ ಗುಡುಗು ಮಿಂಚುಗಳು ಇರಬಹುದು. ಒಟ್ಟಿನೊಳಗೆ ಹೇಳಬೇಕು ಅಂತಂದ್ರ ನಮಗ ಸಮಾಧಾನ ಆಗುವಂತಹ ಒಂದು ಸನ್ನಿವೇಶ ಈ ವಾರದೊಳಗ ಅದ. ಎಲ್ಲೆಲ್ಲಿ ತಾವು ಮಳೆಗಾಗಿ ನಿರೀಕ್ಷೆ ಮಾಡ್ತಾ ಇದ್ದೀರಿ ಅಲ್ಲಿ ಮಳೆ ಬರುವಂತಹ ಸಾಧ್ಯತೆಗಳು ಸಾಕಷ್ಟು ಅದಾವ ಅಂತ ಹೇಳಿ ತಜ್ಞರು ಸೂಚನೆ ನೀಡುತ್ತಾ ಇದ್ದಾರೆ. ಮಳೆ, ಬಿಸಿಲು, ಮೋಡ, ಮೋಡ ಕವಿದ ವಾತಾವರಣ, ಮೋಡ ಮುಸುಕಿದ ವಾತಾವರಣ, ಗುಡುಗು ಮಿಂಚು ಇಂಥ ಎಲ್ಲ ಸನ್ನಿವೇಶಗಳನ್ನ ಈ ವಾರ ನಾವು ನೋಡಬಹುದಾಗಿದೆ. ಇಂಥ ವಾತಾವರಣದೊಳಗ ಯಾವಾಗಾದರೂ ಬದಲಾವಣೆಗಳು ಆಗಬಹುದು. ಆ ಬದಲಾವಣೆಗಳ ವಿಚಾರ ನಾವು ತಮಗ ಹೇಳ್ತಾ ಇರ್ತೀವಿ. ಅದಕ್ಕಾಗಿ ಮುಂಜಾನೆ ತಾವು 6:50 ರೈತರಿಗೆ ಸಲಹೆಗಳ ಜೊತೆಗೆ ಸಾಯಂಕಾಲ 6:50 ಕೃಷಿ ರಂಗದೊಳಗ ನಿತ್ಯ ಮೇಘ ಸಂದೇಶವನ್ನ ಕೇಳುವುದಕ್ಕೆ ಮರಿಬಾರದು. ಅಲ್ಲದೆ ಯಾರ್ಯಾರು ಇನ್ನು ನ್ಯೂಸ್ ಆನ್ ಏರ್ ಆಪ್ ಅನ್ನ ಡೌನ್ಲೋಡ್ ಮಾಡಿಕೊಂಡಿಲ್ಲ ಅವರು ಅದನ್ನ ತಮ್ಮ ಮೊಬೈಲ್ನೊಳಗ ಇಳಿಸಿಕೊಂಡು ಅದರ ಉಪಯೋಗವನ್ನ ಮಾಡಬೇಕು. ಬೇರೆಯವರ ಮೇಲೆ ಅವಲಂಬನೆ ಆಗುವುದನ್ನು ತಪ್ಪಿಸಿ ಸ್ವಾವಲಂಬಿ ಆಗಬೇಕು ಅನ್ನುವಂತಹ ಒಂದು ಆಗ್ರಹ ನಾವು ಮಾಡ್ತಾ ಇದ್ದೀವಿ. ಯಾಕಂತಂದ್ರ ನೇರವಾಗಿ ನಿಮಗೆ ಮಾಹಿತಿ ಸಿಗುವುದರಿಂದ ಯಾವುದೇ ಗೊಂದಲಕ್ಕೆ ಅವಕಾಶ ಇರುವುದಿಲ್ಲ. ಇಷ್ಟು ವಿಚಾರ ಮಾಹಿತಿಯ ಜೊತೆಗೆ ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸೋಣ. ಮತ್ತೆ ಮುಂದಿನ ವಾರ ಇದೇ ದಿನ ಇದೇ ಸಮಯಕ್ಕೆ ಭೇಟಿಯಾಗೋಣ. ಅಲ್ಲಿ ತನಕ ತಮಗೆಲ್ಲ ನಮಸ್ಕಾರಗಳು. ಇದು ಈ ವಾರದ ಮೇಘ ಸಂದೇಶ. ಸಂಕಲನ ಮಾಡಿದವರು ಶೋಭಾ ಎನ್ ವಕೀಲ್. ಸಂಶೋಧಿಸಿ ಬರೆದು ನಿರ್ಮಾಣ ಮಾಡಿದವರು ಸೋಮಶೇಖರ್ ಎಸ್ ರುಳಿ. ಸಾಂಪ್ರದಾಯಿಕ ಹಾಗೂ ವೈಜ್ಞಾನಿಕ ಹವಾಮುನ್ಸೂಚನಾ ಜ್ಞಾನಗಳ ಸಂಗಮ ಮೇಘ ಸಂದೇಶ ಪ್ರಸಾರವಾಯಿತು. ಉತ್ತರ ಧ್ರುವದಿಂ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿಯು ಬೀಸುತ್ತಿದೆ. ಆತ್ಮೀಯ ಕೇಳುಗರೆ, ಜೊತೆ ಜೊತೆಯಲಿ ಬಾನುಲಿಯ ಜೊತೆಯಲಿ ಆಕಾಶವಾಣಿ ಕಲಬುರಗಿ ಕೇಂದ್ರದಿಂದ ಜೊತೆ ಜೊತೆಯಲಿ ನೇರ ಫೋನ್ ಇನ್ ಸಂವಾದ ನಾಳೆ ಬೆಳಿಗ್ಗೆ 10:30-11:30. ಕನ್ನಡ ಸವಿಗನ್ನಡ ಸಿರಿಗನ್ನಡ ಕನ್ನಡಕ್ಕಾಗಿ ನಾವು ಮಾತಾಡ್ ಮಾತಾಡ್ ಕನ್ನಡ ಈ ಕುರಿತಾಗಿ ಕೇಳುಗರು ಸಂವಾದ ನಡೆಸಬಹುದು. ಭಾಗವಹಿಸುವವರು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಸದಸ್ಯರಾದ ಸುರೇಶ್ ಬಡಿಗೇರ್ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಕಲಬುರಗಿ ಜಿಲ್ಲಾ ಸಹಾಯಕ ನಿರ್ದೇಶಕರಾದ ದತ್ತಪ್ಪ ಸಾಗನೂರ್. ಕನ್ನಡ ಕನ್ನಡ ಎನ್ನುವ ಮುನ್ನ ಒಂಚೂರು ಕಟ್ಟಿಕೋ ನಿನ್ನದೆ ಎನ್ನ ಹೆಮ್ಮೆಯೊಂದು ಇದ್ದರೇನೆ ನಿನ್ನ ಜನ. ಕನ್ನಡ ರಾಜ್ಯೋತ್ಸವ ತಿಂಗಳಿನಲ್ಲಿ ಕನ್ನಡದ ಜಾಗೃತಿ ಮತ್ತು ಕನ್ನಡ ಬಳಕೆಗಾಗಿ ಕೇಳುಗರೊಡನೆ ಸಂವಾದ. ಕನ್ನಡ ನಾಡಿನ ವೀರ ರಮಣಿಯ ಗಂಡು ಭೂಮಿಯ ವೀರ ನಾರಿಯ. ಸಂಪರ್ಕಿಸಲು ನಮ್ಮ ದೂರವಾಣಿ ಸಂಖ್ಯೆಗಳು 29596 ಅಥವಾ 29597. ಕಲಬುರಗಿಯ ಎಸ್ಟಿಡಿ ಕೋಡ್ ಸಂಖ್ಯೆ 08472. ಹುಟ್ಟಿದರೆ ಕನ್ನಡ ನಾಡು ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣು ಮೆಟ್ಟಬೇಕು. ಜೊತೆ ಜೊತೆಗೆಲಿ ನೇರ ಫೋನ್ ಇನ್ ಸಂವಾದ, ಕನ್ನಡಕ್ಕಾಗಿ ನಾವು ಮಾತಾಡ್ ಮಾತಾಡ್ ಕನ್ನಡ. ನಾಳೆ ಬೆಳಿಗ್ಗೆ 10:30 to 11:30. ಕಾಶಿ ಸ್ನಾನ ಮಾಡು, ಕಾಶಿಯ ಸುತ್ತಿ ನೋಡು, ಜೋಗದ ಗುಂಡಿ ಬಳಿಯ ನಾನೆಂದು ಕೂಗಿ ಹಾಡು. ಇನ್ ಮುಂದೆ ಹುಳಿ ಗ್ರಾಮದ ಬಸವ ಬಾಳಪ್ಪ ಕಳ್ಳಿಮನಿ ಮತ ಸಂಗಡಿಗರಿಂದ ಸೋಬಾನೆ ಪದ ಕೇಳೋಣ. ಕುಂತ ಶಟ್ಟಾರೆ ವಚನ ಕೊಡತಾವ, ಶಟ್ಟಾರೆ ವಚನ ಕೊಡತಾವ, ಶಟ್ಟಾರೆ ವಚನ ಕೊಡತಾವ, ಶಟ್ಟಾರೆ ವಚನ ಕೊಡತಾವ. ಸರಗರೆಯಲೆ ಸರಸೇತ ಕುತಗೊಂಡ ಅರಸರೆಗೆಳೆ ಕುಂತ ಮೇಡೆ ಕ್ಯಾರೇನೆ ಆಗೋದರೆ, ಕುಂತ ಮೇಡೆ ಕ್ಯಾರೇನೆ ಆಗೋದರೆ. ಬಗಲ ದಾಟ ಬಗಲ ಜಮ್ಮಂದ ತುಂಬೇದ ಕೊಡವ ಎದರಾದೆ, ತುಂಬೇದ ಕೊಡವ ಎದರಾದೆ, ತುಂಬೇದ ಕೊಡವ ಎದರಾದೆ, ತುಂಬೇದ ಕೊಡವ ಎದರಾದೆ. ನಿದನೆ ಕೊಡವ ಎದರಾದೆ ಯವಸಕನ ಒಮ್ಮದವ ನಮ್ಮ ಕೊಮರಾಗ, ಒಮ್ಮದವ ನಮ್ಮ ಕೊಮರಾಗ, ಒಮ್ಮದವ ನಮ್ಮ ಕೊಮರಾಗ, ಒಮ್ಮದವ ನಮ್ಮ ಕೊಮರಾಗ. ಗಳದಾಟ ಗಾಲ ಜುಮ್ಮಂದ ಮೋತೈದೆ ಮಗಳ ಎದರಾದೆ, ಮೋತೈದೆ ಮಗಳ ಎದರಾದೆ, ಮೋತೈದೆ ಮಗಳ ಎದರಾದೆ, ಮೋತೈದೆ ಮಗಳ ಎದರಾದೆ. ಮೋತೈದೆ ಮಗಳ ಎದರಾದೆ ಯವಸಕನ ಲೇಸಾದವ ನಮ್ಮ ಕೊಮರಾಗ, ಲೇಸಾದವ ನಮ್ಮ ಕೊಮರಾಗ, ಲೇಸಾದವ ನಮ್ಮ ಕೊಮರಾಗ, ಲೇಸಾದವ ನಮ್ಮ ಕೊಮರಾಗ. ಚಂದನೆ ಗೋದರೆ ಬೆಳೆ ಜೇನವ ಬೇಗದ ಹಿಂಬಾಲಿರೆ ಅರಣ ಕರಕೊಂಡ, ಹಿಂಬಾಲಿರೆ ಅರಣ ಕರಕೊಂಡ, ಹಿಂಬಾಲಿರೆ ಅರಣ ಕರಕೊಂಡ, ಹಿಂಬಾಲಿರೆ ಅರಣ ಕರಕೊಂಡ, ಹಿಂಬಾಲಿರೆ ಅರಣ ಕರಕೊಂಡ ರಾಜ್ಯದ ಮ್ಯಾಲೆ ನನ ಕಂದವಾಗಣ್ಣ ತಗೆ ಹೋಗರೆ ಕಂದವಾಗಣ್ಣ ತಗೆ ಹೋಗರೆ ಕಂದವಾಗಣ್ಣ ತಗೆ ಹೋಗರೆ ಕಂದವಾಗಣ್ಣ ತಗೆ ಹೋಗರೆ ಏನೇ ಕುದರೆಗೆ ಬೇಳೆ ಜೇನವ ಬಿಗದ ಹಿಂಬಲಿ ಸುರ ಸ್ವಾಮಿ ಕರಕೊಂಡ